ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರಿ, ಇವತ್ತಿನ ಸಂಚಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ಇದೊಂದು ದಾಖಲೆ ಬರೆದಿಡುವಂತಹ ವರ್ಷ ಅಂತ ಹೇಳಬಹುದು. ಯಾಕಂತಂದ್ರೆ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ, ಮಾನ್ಸೂನ್ ಜೂನ್ 1 ತಾರೀಕು ಕೇರಳಕ್ಕೆ ಬರುವಂತಹ ಒಂದು ರೂಢಿ ಇತ್ತು. ಅದರೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಕೆಲವೊಮ್ಮೆ ಬಹಳ ತಡ ಮಾಡಿ ಕೂಡ ಬಂದದ. ಜೂನ್ ತಿಂಗಳು ಅಂತಂದ್ರೆ ಮಾನ್ಸೂನ್ ತಿಂಗಳು, ಮುಂಗಾರು ಶುರು ಆಗುವಂತಹ ತಿಂಗಳು ಅದು ಕೇರಳ ತೀರದೊಳಗೆ ಅನ್ನುವಂಥದ್ದು. ಆದ್ರೆ ಈ ಸಲ ಪರಿಸ್ಥಿತಿನೇ ಬೇರೆ ಅದ. ಈ ಸಲ ಬಹಳ ಜಲ್ದಿ ಬರ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು. May 27 ಪ್ರವೇಶ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಇದರೊಳಗೆ 4 ದಿವಸ ಮೊದಲರೇ ಆಗಬಹುದು, ಇಲ್ಲ 4 ದಿವಸ ನಂತರರೇ ಆಗಬಹುದು ಅನ್ನುವಂತಹ ಒಂದು ವಿಚಾರದೊಳಗಿದ್ವಿ. ಹೀಗಾಗಿ ನೆನಪು ಮಾಡ್ಕೋಬೇಕು, May 23 to May 30 ತನಕ ಏನು ವ್ಯಾಪ್ತಿ ಅದ, ಈ ವ್ಯಾಪ್ತಿಯೊಳಗೆ ಮಾನ್ಸೂನ್ ಈ ಸಲ ಕೇರಳ ತೀರಕ್ಕೆ ಬರಬಹುದು ಅನ್ನುವಂಥದ್ದು. ಆದ್ರೆ ಅದೇ ಲೆಕ್ಕದ ಮೇಲೆ ಈ ಸಲ ಮಾನ್ಸೂನ್ ಬಹಳ ಜಲ್ದಿ ಬಂದದ ಅಂತ ಹೇಳಿ ಹೇಳಬಹುದು. May 24 ಕೇರಳ ತೀರಕ್ಕ ಮಾನ್ಸೂನ್ ಪ್ರವೇಶ ಆಯಿತು ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆಯವರು ಘೋಷಣೆ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿರಬಹುದು. ಅಂದ್ರೆ ಈ ಸಲ ಬಹಳ ಜಲ್ದಿ ಬಂತು. ನಿರೀಕ್ಷೆ ಮಾಡಿದಂಗನೆ May 23 to May 30 ತನಕ ಏನು ಅವಧಿ ಅದ, ಈ ಅವಧಿ ಒಳಗನೆ ಮಾನ್ಸೂನ್ ಜಲ್ದಿನೇ ಬಂದದ ಅಂತ ಹೇಳಿ ಹೇಳಬಹುದು. May 24 ಹೆಚ್ಚು ಕಡಿಮೆ ಒಂದು ವಾರ ಮೊದಲು ನಮ್ಮ ಕೇರಳ ತೀರಕ್ಕೆ ಬಂದು ಅಲ್ಲಿಂದ ಚಟುವಟಿಕೆಗಳು ಶುರುವಾದವು ಅನ್ನುವಂತಹ ಮಾತು ತಮಗೆಲ್ಲ ಬಹಳ ಸಂತೋಷವನ್ನ ತಂದ ಅಂತ ಹೇಳಿ ನಾವು ಭಾವಿಸ್ತೀವಿ. ಮತ್ತ ಸಹಜ ಕೂಡ ಹೌದು, ಯಾಕಪ್ಪ ಅಂತಂದ್ರ ನಾವು ಮಳೆಗಾಗಿ ನಿರೀಕ್ಷೆ ಮಾಡುವಂತಹ ಸಂದರ್ಭದೊಳಗ ಯಾವಾಗ ಬರ್ತದೋ, ಯಾವಾಗ ಬರ್ತದೋ, ಜಲ್ದಿ ಬರ್ತದೋ, ಏನೋ ತಡ ಮಾಡ್ತದೋ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಕೂತಿರ್ತೀವಿ. ಆ ಸಮಯದೊಳಗ ಮಳೆ ಜಲ್ದಿನೇ ಬಂತು ಅಂತಂದ್ರ ಅದಕ್ಕಿಂತ ದೊಡ್ಡ ಖುಷಿ ಇನ್ಯಾವುದದ ಹೇಳ್ರಿ. ಮಾನ್ಸೂನ್ 24 ಏನು ಕೇರಳ ತೀರಕ್ಕೆ ಬಂತು, ಅಲ್ಲಿ ಒಂದು ವಿಶೇಷ ಅದ ಅಂತ ಹೇಳಿ ಹೇಳಬಹುದು. ಏನು ಅಂತಂದ್ರೆ ಬರೇ ಕೇರಳ ತೀರಕ್ಕೆ ಈ ಸಲ ಬರಲಿಲ್ಲ, ಈ ಸಲ ನಮ್ಮ ಕರ್ನಾಟಕಕ್ಕೂ ಅದು ಪ್ರವೇಶ ಮಾಡಿತು 24. ಸಾಮಾನ್ಯವಾಗಿ ಕೇರಳ ತೀರಕ್ಕೆ ಬರ್ತದ, ಆದ್ರೆ ಈ ಸಲ ಏನಾಯ್ತು ಅಂತಂದ್ರೆ ಬರೋದು ಬಂದಿನಿ ಒಂದ್ 2-3 ರಾಜ್ಯದೊಳಗೆ ಪ್ರವೇಶ ಮಾಡಿಬಿಡೋಣ ಅಂತೇಳಿ ತಮಿಳುನಾಡಿನೊಳಗೆ ಪ್ರವೇಶ ಮಾಡಿತು, ಕೇರಳ ತುಂಬಾ ಹರಡಿಕೊಂಡ್ಬಿಟ್ಟು, ಆಮೇಲೆ ನಮ್ಮ ಕರ್ನಾಟಕದ ದಕ್ಷಿಣ ಭಾಗ, ಕರಾವಳಿ ತೀರದ ಪ್ರದೇಶ, ಆಮೇಲೆ ಕಾರವಾರ ತನಕನು, ಹೆಚ್ಚು ಕಡಿಮೆ ಗೋವಾದ ಸಮೀಪನು 24 ಮಾನ್ಸೂನ್ ಪ್ರವೇಶ ಆಯಿತು. ಉಳಿದದ್ದೇನಪ್ಪಾ ಅಂತಂದ್ರೆ ನಮ್ಮ ದಕ್ಷಿಣ ಕರ್ನಾಟಕ, ಆಮೇಲೆ ಬಯಲುಸೀಮೆ ನಮ್ಮ ಉತ್ತರ ಕರ್ನಾಟಕ, ಈ ಎರಡು ಭಾಗಗಳು 24 ಉಳಿದು. ಆದ್ರ ಸಂದರ್ಭ ಹೆಂಗಿತ್ತು ಅಂತಂದ್ರೆ ಮಾನ್ಸೂನ್ ಚಟುವಟಿಕೆಗಳಿಗೆ ಮುಂದುವರಿಯುವಂತಹ ಏನು ಅದರ ಒಂದು ಗತಿ ಇತ್ತು, ಆ ಗತಿಗೆ ಅನೇಕ ಅಂಶಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದವು. ಹಿಂಗಾಗಿ ಇನ್ನೊಂದು ಖುಷಿಯಾದಂತಹ ಒಂದು ವಿಚಾರ ಹೇಳ್ತೇನೆ ತಮಗೆ, ಏನಪ್ಪಾ ಅಂತಂದ್ರೆ ಸೋಮವಾರ ದಿವಸ ನಮ್ಮ ಕಲಬುರಗಿ ತನಕ ಮಾನ್ಸೂನ್ ಪ್ರವೇಶ ಆಗಿದೆ ಅನ್ನುವಂತಹ ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆಯವರು ಕೊಟ್ಟಾರ. ಅಂತಂದ್ರೆ ಕರ್ನಾಟಕಕ್ಕೆ ಪ್ರವೇಶ ಆದಂತಹ ಕೇವಲ 2 ದಿವಸದೊಳಗೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಮಾನ್ಸೂನ್ ಬಂದಿದೆ. ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ನೆರೆಯ ಸೊಲ್ಲಾಪುರ ಜಿಲ್ಲೆಗೂ ಅದು ಪ್ರವೇಶ ಆಗಿದೆ, ಅದರ ನಂತರ ಪುಣೆ ಪ್ರದೇಶಕ್ಕೂ ಪ್ರವೇಶ ಆಗಿದೆ, ಆಮೇಲೆ ಮುಂಬೈ ನಗರಕ್ಕೂ ಕೂಡ ಪ್ರವೇಶ ಆಗಿದೆ. ಅಂದ್ರೆ ಮಾನ್ಸೂನ್ ಚಟುವಟಿಕೆಗಳೇನದವ ಬಹಳ ತೀವ್ರವಾಗಿ ನಡೀತಾ ಇದ್ದಾವೆ ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ತಿಳ್ಕೋಬೇಕು. ಈ ಸಂದರ್ಭದೊಳಗೆ ಇಡೀ ಕರ್ನಾಟಕ ಯಾಕ, ಇಡೀ ತಮಿಳುನಾಡು ಯಾಕ, ಇಡೀ ಕೇರಳ ಯಾಕ, ಮಹಾರಾಷ್ಟ್ರ ಅಲ್ಲದೆ ಇಡೀ ದೇಶದ ತುಂಬೆಲ್ಲ ಅದ್ಭುತವಾದಂತಹ ಒಂದು ಮಳೆ ಆರ್ಭಟವನ್ನ ನಾವು ನೋಡ್ತಾ ಇದ್ದೀವಿ. ಇಡೀ ದೇಶದ ತುಂಬ ಈ ಸಮಯದೊಳಗೆ ಮಳೆ ಬರುವುದು ಬಹಳ ಅಪರೂಪ ಅಂತಾನೆ ಹೇಳಬಹುದು. ಸಾಮಾನ್ಯವಾಗಿ ಇಲ್ಲಿ ಮಾನ್ಸೂನ್ ಶುರುವಾಗಿ ಅನೇಕ ದಿವಸಗಳ ತನಕ ಎಲ್ಲಾ ಕಡೆ ಮಳೆ ಇರುವುದಿಲ್ಲ. ಆದ್ರೆ ಈ ವರ್ಷದ ವಿಶೇಷ ಏನು ಅಂತಂದ್ರೆ ನಮ್ಮ ಕರಾವಳಿ ತೀರ ಎಲ್ಲಿಂದ ಕೇರಳದಿಂದ ಹಿಡಿದುಕೊಂಡು ಗುಜರಾತ್ ತನಕನು ಅದ್ಭುತವಾದಂತಹ ಒಂದು ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಈ ಎಲ್ಲ ಪ್ರದೇಶಗಳಲ್ಲಿ ಕುಂಭದ್ರೋಣ ಮಳೆಯನ್ನ ನಾವು ನೋಡ್ತೀವಿ. ಕರಾವಳಿ ತೀರದೊಳಗಂತೂ ಮಳೆಯಿಂದಾಗಿ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಏನನ್ನಿಸ್ತದಪ್ಪ ಅಂತಂದ್ರೆ ಇದು ನಾವು ಮಳೆಗಾಲದ ಮಧ್ಯದೊಳಗೆ ಇದ್ದೀವೇನೋ ಅನ್ನುವಂತಹ ಭಾವನೆ ಬರ್ತಾ ಇದೆ. ಸಾಮಾನ್ಯವಾಗಿ ನದಿಗಳು ತುಂಬುವುದು ಜುಲೈ ಮಧ್ಯದೊಳಗ ಅಥವಾ ಜುಲೈ ಕಡೆಯ ಸಮಯದೊಳಗ ತುಂಬಿ ಹರಿತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಈ ಸಲ ಇನ್ನ ಮಳೆಗಾಲ ಶುರು ಆಗಿಲ್ಲ, ಅಂತ ಸಂದರ್ಭದೊಳಗನೆ ಅನೇಕ ನದಿಗಳು ತುಂಬಿ ಹರಿತಾ ಇರುವುದು ನಮ್ಮ ಗಮನಕ್ಕೆ ಬಂದದ. ನಮ್ಮದೇ ಆದಂತಹ ಕೃಷ್ಣಾ ನದಿ ಇಲ್ಲಿ ಆಲಮಟ್ಟಿ ಒಳಹರಿವು ಹೆಚ್ಚಳ ಆಗಿದೆ ಅಂತೇಳಿ ಅನ್ನುವಂತಹ ಮಾತು ನಾವು ಗಮನಿಸಬೇಕಾಗ್ತದ. ಮಹಾರಾಷ್ಟದ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದೊಳಗೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇದೆ. ಆಲಮಟ್ಟಿ ಜಲಾಶಯಕ್ಕೆ ಇದರಿಂದಾಗಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ ಅನ್ನುವಂತಹ ಒಂದು ಸೂಚನೆ ನಮಗೆ ಸಿಗ್ತಾ ಐತಿ. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯೊಳಗೆ ಸುರಿದಂತಹ ಮಳೆಯಿಂದಾಗಿ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಮಾತು ನಾವು ಗಮನಿಸಬೇಕು. ಮಹಾರಾಷ್ಟದ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದೊಳಗೆ ಉತ್ತಮ ಮಳೆ ಆಗ್ತಾ ಇರುವುದು ತಮ್ಮ ಗಮನದೊಳಗಿರಲಿ. ಕೃಷ್ಣಾ ನದಿಗೆ ಇದರಿಂದಾಗಿ ಒಂದು ಜೀವಕಳೆ ಬಂದಂತಾಗ್ಯದ. ಆಲಮಟ್ಟಿ ಜಲಾಶಯದೊಳಗೆ ಅಪಾರ ಪ್ರಮಾಣದೊಳಗೆ ನೀರು ಹರಿದು ಬರ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಗರಿಷ್ಠ 519.6 ಮೀಟರ್ ಸಂಗ್ರಹಣಾ ಸಾಮರ್ಥ್ಯ ಇದೆ. 123 ಟಿಎಂಸಿ ನೀರು ಸಂಗ್ರಹ ಮಾಡುವಂತಹ ಒಂದು ಸಾಮರ್ಥ್ಯ ಆಲಮಟ್ಟಿ ಜಲಾಶಯಕ್ಕೆ ಅದ. ಈ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 3 TMC ನೀರು ಆಗ್ಯದ ಅನ್ನುವಂತಹ ಮಾತು ನಮಗೆ ಬಹಳ ಸಂತೋಷ ಕೊಡುವಂತದ್ದು. ಅದು ಕೂಡ ಇನ್ನು ಶುರು ಹಂತದೊಳಗಿರುವಂತಹ ಸಂದರ್ಭದೊಳಗೆ ಇಷ್ಟು ಅಪಾರ ಪ್ರಮಾಣದ ನೀರು ಬರ್ತಾ ಇದೆ ಅನ್ನೋದು ನಮಗೆಲ್ಲರಿಗೂ ಬಹಳ ಸಂತೋಷ ಕೊಡುವಂತದ್ದು. ಇದೇ ರೀತಿಯಾಗಿ ಬಹುತೇಕ ನದಿಗಳಲ್ಲಿ ಪ್ರವಾಹ ಉಂಟಾಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಳ್ಳಗಳಲ್ಲಿ ನೀರು ತುಂಬಿ ಹರಿತಾ ಇದೆ. ಇಂಥ ಒಂದು ಮಳೆಗೆ ಏನು ಕಾರಣ ಅನ್ನುವಂತಹ ವಿಚಾರ ತಾವು ಅನ್ಕೋಬಹುದು. ಏನಿದನ್ನು ಮಾನ್ಸೂನ್ದಿಂದ ಆಗ್ತಾ ಇದೇನೋ ಅಥವಾ ಬೇರೆ ಕಾರಣಗಳು ಇದಕ್ಕೆ ಅದಾವ ಅನ್ನುವಂತಹ ಒಂದು ವಿಚಾರ ಬಂದಾಗ ನಾನು ತಮಗೆ ಹೇಳುದೇನಪ್ಪ ಅಂತಂದ್ರೆ, ಅರಬ್ಬಿ ಸಮುದ್ರದೊಳಗೆ ಈ ಸಮಯದೊಳಗೆ ದೊಡ್ಡ ಪ್ರಮಾಣದ ಲೋ ಪ್ರೆಷರ್ ಏರಿಯಾ ಅಂತಂದ್ರೆ ವಾಯುಭಾರ ಕುಸಿತ ಆಗಿದ್ದರಿಂದಾಗಿ ಈ ಪ್ರಮಾಣದ ಮಳೆ ನಮ್ಮಲ್ಲಿ ಆಗ್ತಾ ಇದೆ. ಎಷ್ಟು ಮಳೆ ಆಗಿದೆ ಅಂತಂದ್ರೆ ಒಂದು ಲೆಕ್ಕಾಚಾರ ನಾನು ನಿಮಗೆ ಕೊಡ್ತೀನಿ. ಇಡೀ ಕರ್ನಾಟಕದೇ ಒಂದು ಲೆಕ್ಕಾಚಾರವನ್ನು ನಾವು ತಗೊಳ್ಳೋಣ. ಕೊಡಗಿನೊಳಗ ಭಾಗಮಂಡಲ ಏನು ಪ್ರದೇಶ ಇದೆ ಅಲ್ಲಿ ಯಾವತ್ತು ಮಳೆ ಬರುವಂತಹ ಒಂದು ಸನ್ನಿವೇಶ ಇರ್ತದ. ಕಾವೇರಿ ನದಿ ಇಲ್ಲಿಂದನೇ ತುಂಬಿ ಹರಿತದ. ಅಲ್ಲಿ ಒಂದು ತ್ರಿವೇಣಿ ಸಂಗಮ ಅದ. ಭಾಗಮಂಡಲದೊಳಗ ಒಂದೇ ದಿವಸ ಹೆಚ್ಚು ಕಡಿಮೆ 230 mm ಅಂತಂದ್ರೆ 23 cm ಮಳೆಯಾಗಿದೆ ಕೊಡಗು ಜಿಲ್ಲೆಯೊಳಗ. ಆಮೇಲೆ ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರದೊಳಗ 22 cm ಮಳೆ, ಅಂದ್ರೆ 208 mm ಮಳೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಅಂತ ಪ್ರಸಿದ್ಧ ಅದ. ಆಗುಂಬೆ ನಮ್ಮ ಕರ್ನಾಟಕದೊಳಗೆ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತಹ ಒಂದು ಪ್ರದೇಶ. ಆಗುಂಬೆ ಒಳಗೆ 12 cm ಮಳೆಯಾಗಿದೆ. ಹಿಂಗ ಅನೇಕ ಪ್ರದೇಶಗಳಲ್ಲಿ ಸೆಂಚುರಿ ಅಲ್ಲ ಡಬಲ್ ಸೆಂಚುರಿ ಮಳೆ ಬಾರಿಸಿದೆ ಅಂತ ಹೇಳ್ಬಹುದು. ನಮ್ಮ ಉತ್ತರ ಕರ್ನಾಟಕದೊಳಗೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಒಳಗೆ 9 cm ಮಳೆಯಾಗಿದೆ. ಗದಗ ಜಿಲ್ಲೆಯ ಅಣ್ಣಿಗೇರಿ ಒಳಗೆ 7 cm ಮಳೆ ಆಗಿದೆ. ಇನ್ನೂ ಅನೇಕ ಪ್ರದೇಶಗಳಲ್ಲಿ ಉತ್ತಮ ಮಳೆ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಭಾಗದೊಳಗಂತೂ ಸುಮಾರು ಒಂದು ವಾರದಿಂದ ಅದ್ಭುತವಾದಂತಹ ಒಂದು ಮಳೆ ಆಗ್ತಾ ಇದೆ. ಹಿಂಗಾಗಿ ಏನಪ್ಪ ನಿಜವಾದಂತಹ ಒಂದು ಮಳೆಗಾಲ ಹೀಗೆ ನೋಡ್ತಾ ಇದ್ದೀವೇನೋ ಅನ್ನುವಂತಹ ಒಂದು ವಿಚಾರ ನಮಗ ಬರ್ತಾ ಅದ. ಈ ಸಲ ಏನು ಮುಂಗಾರು ಬಂತಲ್ಲ, ಮುಂಗಾರು ಪ್ರವೇಶನೇ ಬಹಳ ಅದ್ಭುತವಾದಂತಹ ಒಂದು ಪ್ರವೇಶ ಅಂತ ಹೇಳ್ಬಹುದು. ಇನ್ನೂ ಕೆಲವು ಏರಿಯಾಗಳನ್ನ ನಾನು ನಿಮಗೆ ಹೇಳಲಾರದೆ ಬಿಟ್ಟೆ. ಅದು ನಮ್ಮ ಈಶಾನ್ಯ ಭಾರತದ ರಾಜ್ಯಗಳೇನದವ, ತ್ರಿಪುರ ಇರಬಹುದು, ಮಣಿಪುರ ಇರಬಹುದು, ನಾಗಾಲ್ಯಾಂಡ್ ಇರಬಹುದು, ಅಸ್ಸಾಂ ಇರಬಹುದು. ಈ ಪ್ರದೇಶಗಳಲ್ಲಿ ಈ ಸಲ ಬಹಳ ಜಲ್ದಿನೇ ಮಾನ್ಸೂನ್ ಬಂದದ ಅಂತ ಹೇಳಿ ಹೇಳಬಹುದು. ಕೇರಳ ತೀರಕ್ಕೆ ಬಂದಾಗನೇ ಈಶಾನ್ಯ ಭಾರತಕ್ಕೂ ಅದು ಪ್ರವೇಶ ಮಾಡುವಂತಹ ಒಂದು ಸಂದರ್ಭ ಇರ್ತದ. ಆದ್ರೆ ಮೊದಲು ಕೇರಳಕ್ಕೆ, ಆಮೇಲೆ ಈಶಾನ್ಯ ಭಾರತಕ್ಕೆ. ಸಾಮಾನ್ಯವಾಗಿ June 1 ಕೇರಳ ತೀರಕ್ಕೆ ಬಂದ್ರೆ June 5 ಈಶಾನ್ಯ ಭಾರತವನ್ನ ಪ್ರವೇಶ ಮಾಡ್ತದ. ಆದ್ರೆ ಈ ಸಲ ಹೆಂಗ ಕರ್ನಾಟಕಕ್ಕೆ, ತಮಿಳುನಾಡಿಗೆ, ಕೇರಳಕ್ಕೆ ಒಂದೇ ಸಲಕ್ಕೆ ಮಾನ್ಸೂನ್ ಬಂತು, ಅದೇ ರೀತಿಯಾಗಿ ಈಶಾನ್ಯ ಭಾರತಕ್ಕೂ ಕೂಡ ಈ ಸಲ ಅದೇ ಸಮಯಕ್ಕೆ ಪ್ರವೇಶ ಆಗಿದೆ. ಈಗ ಈ ಮಳೆ ಚುರುಕಾಗಿ ಮುಂದುವರಿಯುವಂತಹ ಎಲ್ಲಾ ಲಕ್ಷಣಗಳು ಅದಾವ. ಬಹಳ ಸಂತೋಷದಾಯಕವಾದಂತಹ ಅಂಶಗಳು, ಸಕಾರಾತ್ಮಕವಾದಂತಹ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಿ ಕೆಲವೇ ಕೆಲವು ದಿನಗಳಲ್ಲಿ ಹೆಚ್ಚಿನ ಪ್ರದೇಶಗಳನ್ನ ಆವರಿಸಿಕೊಳ್ಳುವುದಕ್ಕೆ ಸಂಶಯ ಇಲ್ಲ ಅಂತೇಳಿ ನಾವು ಅನ್ಕೋಬಹುದು. ಆತ್ಮೀಯರೆ, ಈ ಒಂದು ಸಂತೋಷದ ಸಂಭ್ರಮದೊಳಗೆ ನಾವು ಅನೇಕ ವಿಚಾರಗಳನ್ನ ಮತ್ತು ಯೋಜನೆಗಳನ್ನ ಮಾಡಬೇಕಾಗ್ತದೆ. ನಮ್ಮ ಕೃಷಿ ಯಾವ ರೀತಿ ನಾವು ಮುಂದುವರಿಸಿಕೊಂಡು ಹೋಗಬಹುದು, ಯಾವ ರೀತಿ ಶುರು ಮಾಡಬಹುದು. ತಾವು ಅನೇಕರು ಈ ಮಾನ್ಸೂನ್ ಬಗ್ಗೆ ಕೇಳ್ತಾ ಇದ್ರಿ, ಯಾವಾಗ ಮಾನ್ಸೂನ್ ಬರ್ತದ, ನಾವು ಬಿತ್ತನೆ ಮಾಡುವುದಕ್ಕೆ ಅನುಕೂಲ ಅದನೋ ಇಲ್ಲೋ ಅನ್ನುವಂತಹ ಒಂದು ವಿಚಾರದೊಳಗೆ ತಾವು ತಯಾರಿ ಮಾಡ್ತಾ ಇದ್ರಿ, ಬೆಳೆ ಯೋಜನೆ ಮಾಡ್ತಾ ಇದ್ರಿ, ಬೀಜ ಯಾವುದು ತಗೋಬೇಕು, ಯಾವ್ದು ಬಿತ್ತನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರದೊಳಗಿದ್ರಿ. ತಯಾರಿ ಮಾಡುವಂತಹ ಒಂದು ಸಂದರ್ಭದೊಳಗೆ ನಾವು ಕೂಡ ಹೇಳಿದ್ವಿ, ಈ ಸಲ ಏನು ಭಾರತೀಯ ಹವಾಮಾನ ಇಲಾಖೆಯರು ನಮ್ಮ ಭಾಗದ ಜಿಲ್ಲೆಗಳಿಗೆ ಒಳ್ಳೆಯ ಮಳೆ, ಅದು ಹೆಚ್ಚಿನ ಮಳೆ ಈ ಮಾನ್ಸೂನ್ ಒಳಗೆ ಬರ್ತದ ಅನ್ನುವಂತಹ ಒಂದು ಸೂಚನೆ ಏನು ಕೊಟ್ಟಿದ್ರು. ಅದರ ಪ್ರಕಾರ ಈಗ ಈ ಮಾನ್ಸೂನ್ ಜಲ್ದಿ ಶುರುವಾಗ್ಯದ. ಆ ನಂತರ ಹೆಚ್ಚಿನ ಪ್ರಮಾಣದೊಳಗೆ ಈ ದಾಖಲೆ ಮಳೆಯನ್ನ ಈ ಸಮಯದೊಳಗೆ ನಾವು ನೋಡ್ತಾ ಇದೀವಿ, ಮೇ ಸಮಯದೊಳಗೆ ನೋಡ್ತಾ ಇದೀವಲ್ಲ, ಇದು ಕೂಡ ಬಹಳ ನಮ್ಮಲ್ಲಿ ಭರವಸೆ ಮೂಡಿಸಿದಂತಹ ಒಂದು ಸಮಯ ಅಂತ ಹೇಳಿ ಹೇಳ್ಬಹುದು. ಅದಕ್ಕೆ ಈಗ ಹೆಚ್ಚು ಕಡಿಮೆ ತಮ್ಮಲ್ಲಿ ಸಾಕಷ್ಟು ಮಳೆ ಆಗ್ಯದ ಅಂತೇಳಿ ಅನ್ಕೋತೀವಿ. ಎಲ್ಲೆಲ್ಲಿ ಹದ ಇದೆ ಅಲ್ಲಿ ಬಿತ್ತನೆ ಮಾಡೋದಕ್ಕೆ ಈಗ ಸೂಕ್ತವಾದಂತಹ ಒಂದು ಸಮಯ, ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ಮಳೆ ಆಗ್ತದ ಅನ್ನುವಂತಹ ಒಂದು ಭರವಸೆ ಇದೆ. ಜೊತೆಗೇನೆ ನಾವು ನಮ್ಮ ಕೃಷಿ ಚಟುವಟಿಕೆಗಳನ್ನ ಶುರು ಮಾಡಬಹುದು. ಅದಕ್ಕೆ ತಾವೆಲ್ಲ ಯೋಜನೆಗಳನ್ನು ಮಾಡಿಕೊಂಡು ಈ ಕೆಲಸದೊಳಗೆ ಮುಂದುವರಿಯಬಹುದಾದಂತಹ ಎಲ್ಲ ಅನುಕೂಲಗಳು ತಮಗೆ ಒದಗಿ ಬಂದಾವ ಅಂತ ಹೇಳಿ ಹೇಳಬಹುದು. ಆತ್ಮೀಯರೇ, ನಾವು ಕೃಷಿ ಮಾಡುವಂತಹ ಸಂದರ್ಭದೊಳಗೆ ಬೆಳೆ ಯಾವ್ದು ಬೆಳಿಬೇಕು ಅನ್ನುವಂಥದ್ದು ಕೂಡ ಮುಖ್ಯ. ಅದರ ಜೊತೆಗೆ ಯಾವ ತಳಿಗಳನ್ನು ನಾವು ನಮ್ಮ ಹೊಲದೊಳಗೆ ಹಾಕಬಹುದು ಅನ್ನುವಂಥ ವಿಚಾರ ಕೂಡ ಬಹಳ ಮುಖ್ಯ. ಅದಕ್ಕೆ ಬೆಳೆ ಬಗ್ಗೆ ತಾವು ನಿರ್ಧಾರ ಮಾಡಿದ್ರಿ ಅಂತಂದ್ರೆ ಒಳ್ಳೆಯದೇ, ಮತ್ತು ತಳಿಗಳ ಬಗ್ಗೆ ಕೂಡ ತಾವು ತಿಳ್ಕೋಬೇಕು ಅಂತಂದ್ರೆ ಏನಿಲ್ಲ, ನಿಮ್ಮ ಸಮೀಪದ ಕೃಷಿ ತಜ್ಞರನ್ನ ತಾವು ಸಂಪರ್ಕ ಮಾಡಬಹುದು. ಕೃಷಿ ವಿಜ್ಞಾನ ಕೇಂದ್ರಗಳದಾವ, ಕೃಷಿ ಕಾಲೇಜುಗಳು, ಕೃಷಿ ಸಂಶೋಧನಾ ಕೇಂದ್ರಗಳು ತಮ್ಮ ಸುತ್ತಮುತ್ತಲು ಸಿಗ್ತಾವ. ಅದರ ಜೊತೆಗೆ ರೈತ ಸಂಪರ್ಕ ಕೇಂದ್ರಗಳು ಕೂಡ ಇದ್ದಾವ ಹೋಬಳಿ ಮಟ್ಟದೊಳಗೆ. ತಾವು ಅಲ್ಲಿಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು, ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಬಹುದು. ಅವ್ರ ಜೊತೆ ಕೂತು ಯಾವ ರೀತಿಯಾದಂತಹ ಒಂದು ತಳಿಗಳನ್ನ ನಾವು ಉಪಯೋಗ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ, ತಮ್ಮ ಏರಿಯಾಕ್ಕೆ ಯಾವ ಶಿಫಾರಸು ಮಾಡಿದಂತಹ ತಳಿಗಳು ಇರ್ತಾವ ಆ ತಳಿಗಳನ್ನ ತಾವು ಬೆಳೆದು ಒಳ್ಳೆಯದು. ಅದ್ರ ಜೊತೆಗೆ ಸೌಲಭ್ಯಗಳು ಸಿಗಬೇಕು ಅಂತಂದ್ರೆ ಕೃಷಿ ಇಲಾಖೆಯನ್ನ ತಾವು ಸಂಪರ್ಕ ಮಾಡಬೇಕಾಗ್ತದ. ಬೀಜ ಇರಬಹುದು, ಗೊಬ್ಬರ ಇರಬಹುದು, ಆಮೇಲೆ ಇತರ ಪರಿಕರಗಳಿರಬಹುದು ಕೃಷಿ ಇಲಾಖೆಯಿಂದ ತಮಗೆ ಸಿಕ್ಕೇ ಸಿಗ್ತಾವ. ಅಂತಹ ಪರಿಕರಗಳನ್ನ ಪಡ್ಕೊಳ್ಳೋದಕ್ಕೂ ಕೂಡ ತಾವು ಯೋಜನೆಗಳನ್ನ ಮಾಡಿಕೊಳ್ಬೇಕು. ಏನು ಮುಖ್ಯ ಅಂತಂದ್ರೆ ನಾವು ಸಂಪರ್ಕದೊಳಗಿರಬೇಕು, ಅಧಿಕಾರಿಗಳ ಜೊತೆ ಸಂಪರ್ಕದೊಳಗಿರಬೇಕು, ವಿಜ್ಞಾನಿಗಳ ಜೊತೆ ಸಂಪರ್ಕದೊಳಗಿರಬೇಕು. ಸತತವಾದಂತಹ ಒಂದು ಸಂಪರ್ಕದಿಂದ ನಿಮಗೆ ಒಳ್ಳೆಯ ಒಂದು ಮಾಹಿತಿ ಕೂಡ ಸಿಗ್ತದ, ಜ್ಞಾನ ಕೂಡ ಸಿಗ್ತದ. ಆಮೇಲೆ ಇತ್ತೀಚಿನ ಬೆಳವಣಿಗೆಗಳೇನದಾವ ಆ ಬೆಳವಣಿಗೆಗಳು ತಮಗೆ ತಿಳಿದು ಯಾವ ರೀತಿ ನಾವು ಮುಂದುವರಿಬಹುದು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ತಮಗೆ ಸಿಗ್ತದ. ಅದಕ್ಕೆ ಈ ವಿಚಾರದ ಕಡೆ ತಾವು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಜ್ಞಾನ ಇಲ್ಲ ಅಂತಂದ್ರೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದರ ಜೊತೆಗೆ ಸಂಪನ್ಮೂಲಗಳು ಇಲ್ಲ ಅಂತಂದ್ರೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನಿಜವಾದಂತಹ ಒಂದು ಸಂಪನ್ಮೂಲ ತಮಗೆ ಭರವಸೆದಾಯಕವಾಗಿ ಸಿಕ್ಕಿದೆ, ಒಳ್ಳೆ ಹದವಾದಂತಹ ಒಂದು ಮಳೆ ಈಗ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಸಹಿತ ಬರುವ ವಾರ ಸಹಿತ ಸಾಕಷ್ಟು ಮಳೆಯನ್ನು ನಾವು ಪಡಿಬಹುದಾಗ್ಯದ. ಒಂದು ಮೂರ್ನಾಲ್ಕು ದಿವಸದ ನಂತರ ಮತ್ತೆ ಮಳೆ ಹೊರಪು ಕೊಡುವಂತಹ ಸಾಧ್ಯತೆಗಳದಾವ. ಅದಕ್ಕೆ ಈ ಲಕ್ಷಣಗಳನ್ನ ತಾವು ನೋಡಿಕೊಂಡು ಮುಂದುವರಿಯುವಂತಹ ಚಟುವಟಿಕೆಗಳನ್ನ ತಾವು ಮಾಡಿಕೊಳ್ಬಹುದು. ಆತ್ಮೀಯರೇ, ಈ ಸಲ ಭರವಸೆದಾಯಕವಾದಂತಹ ಒಂದು ಸೂಚನೆ ಸಿಕ್ಕಿತ್ತು, ಅದರ ಜೊತೆಗೆ ಅದ್ಭುತವಾದಂತಹ ಒಂದು ಆರಂಭ ಆಯಿತು ಮಾನ್ಸೂನ್ ಇಂದು. ಏನನ್ನಿಸ್ತದ ಅಂತಂದ್ರೆ ಈ ಸೀಸನ್ ಎಲ್ಲ ಹಿಂಗೇ ಇರಬಹುದು ಅನ್ನುವಂಥದ್ದು. ಅದಕ್ಕೆ ನಾವು ಕೂಡ ತಯಾರಿರೋಣ. ನಾನು ಹೇಳೋದೇನಪ್ಪಾ ಅಂತಂದ್ರೆ ತಮಗೆ ಗೊತ್ತೇ ಅದ, ನಮಗೆ ಸಿಗುವಂತಹ ಒಂದು ಸಂಪನ್ಮೂಲ ಅಮೂಲ್ಯವಾದಂಥದ್ದು ಅಂತಂದ್ರೆ ನೀರಿನ ಸಂಪನ್ಮೂಲ. ಈ ನೀರನ್ನ ನಾವು ಸಂಗ್ರಹ ಮಾಡಬೇಕು, ಬಳಸಿಕೊಳ್ಬೇಕು ಮತ್ತು ಉಳಿಸಿಕೊಳ್ಬೇಕು. ಈ ನೀರಿನಿಂದ ನಾವು ಅಂತರ್ಜಲವನ್ನ ಮರುಪೂರಣ ಮಾಡಬೇಕು, ಇದು ನಮ್ಮ ಕರ್ತವ್ಯ ಅಂತಾನೆ ನಾವು ಭಾವಿಸ್ಕೋಬೇಕು. ಯಾಕಂತಂದ್ರೆ ನಾವು ಬೋರ್ವೆಲ್ಗಳ ಮುಖಾಂತರ ಸಾಕಷ್ಟು ನೀರನ್ನ ಇಲ್ಲಿ ತನಕ ಹೊರಗೆ ತೆಗೆದಿವಿ. ನಮ್ಮ ಜಿಲ್ಲೆ ಅಲ್ಲ, ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ಇಡೀ ಜಗತ್ತಿನೊಳಗೆ ಕೃಷಿಗೆ ಬೋರ್ವೆಲ್ಗಳ ಮುಖಾಂತರ ಏನು ನೀರಾವರಿ ಮಾಡ್ತಾ ಇರುವಂತಹ ರೈತರಿದ್ದಾರೆ ಅವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅಂತರ್ಜಲದ ಬಳಕೆ ಹೆಚ್ಚಾಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಿಂಗಾಗಿ ಅಂತರ್ಜಲ ಖಾಲಿಯಾಗುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ಯಾವ. 500 ಫೂಟು, 600 ಫೂಟು, 1000 ಫೂಟು ಕೆಳಗೆ ಹೋದ್ರೆ ಸಹಿತ ನೀರು ಸಿಗಲಾರದಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದೊಳಗೆ ನಮಗೆ ಸರಳವಾಗಿ ಸಿಗುವಂತಹ ಮಳೆ ನೀರನ್ನ ನಾವು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಲೇಬೇಕಾಗಿದೆ ಇವತ್ತಿನ ದಿವಸ. ಅದರ ಜೊತೆಗೆ ನಮ್ಮ ಅಂತರ್ಜಲವನ್ನ ಮರುಪೂರಣ ಮಾಡುವಂತಹದ್ದು, ಬೋರ್ವೆಲ್ ಇರಬಹುದು, ಬಾವಿ ಇರಬಹುದು, ಕಲ್ಯಾಣಿಗಳಿರಬಹುದು, ಆಮೇಲೆ ನಮ್ಮಲ್ಲಿ ಹರಿತಾ ಇರುವಂತಹ ಹಳ್ಳಗಳಿರಬಹುದು, ಅವುಗಳನ್ನು ಕೂಡ ನಿಲ್ಲಿಸುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಬೇಕು. ಅದು ಚೆಕ್ಡ್ಯಾಮ್ ಇರಬಹುದು ಅಥವಾ ಒಂದು ಸಣ್ಣ ಅಣೆಕಟ್ಟು ಕಟ್ಟಿಕೊಂಡು ಅದನ್ನ ನಿಲ್ಲಿಸುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಬಹುದು, ಅಥವಾ ಬರೇ ದೊಡ್ಡ ದೊಡ್ಡ ಕಲ್ಲುಗಳನ್ನ ಇಟ್ಟು ನಿಲ್ಲಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಒಂದ್ ವೇಳೆ ಅಡೆತಡೆಗಳು ಇದ್ದು ಅಂತಂದ್ರೆ ನೀರಿನ ಹರಿವಿನ ವೇಗ ಏನಿರ್ತದ ಅದು ಬಹಳ ಕಡಿಮೆ ಆಗಿಬಿಡುತ್ತದೆ. ಹಂಗಾಗಿ ಆ ಜಾಗದೊಳಗೆ ಸ್ವಲ್ಪ ಹೊತ್ತು ನಿಂತು ಮುಂದುವರಿಯುವಂತಹ ಒಂದು ಕೆಲಸ ಅದು ಮಾಡುತ್ತದೆ. ಹಿಂಗಾಗಿ ಆ ನಿಂತಹ ವೇಳೆಯೊಳಗೆ ನೆಲದೊಳಗೆ ಇಳಿತದ, ಹಳ್ಳದ ನೀರು ನೆಲದೊಳಗೆ ಇಳಿತು ಅಂತಂದ್ರೆ ಸುತ್ತಮುತ್ತಲಿನ ಪ್ರದೇಶದ ನೆಲದೊಳಗೆ ತೇವಾಂಶ ಹೆಚ್ಚಾಗ್ತದೆ. ಅಲ್ಲದೆ ಸುತ್ತಮುತ್ತಲಿರುವಂತಹ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತಾವ, ಬಾವಿಗಳು ರೀಚಾರ್ಜ್ ಆಗ್ತಾವ. ಇದು ಸಾಮೂಹಿಕವಾಗಿ ಮಾಡುವಂತಹ ಒಂದು ಕೆಲಸ ಅಂತ ಹೇಳಿ ಹೇಳಬಹುದು. ಯಾವುದು ಹಳ್ಳದ ನೀರನ್ನ ನೆಲದೊಳಗೆ ಇಂಗುವಂಗ ಮಾಡುವುದು ಮತ್ತು ನಮ್ಮ ಪ್ರದೇಶದೊಳಗೆ ನಿಲ್ಲುವಂಗ ಮಾಡುವುದಕ್ಕೆ. ಇದು ನಮ್ಮ ರೈತರೆಲ್ಲರೂ ಕೂಡಿ ಮಾಡಬಹುದು ಅಥವಾ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮತ್ತೆ ತಜ್ಞರು ಸೇರಿ ಈ ಒಂದು ಕೆಲಸವನ್ನ ಕೈಗೊಂಡರೆ ಬಹಳ ಒಳ್ಳೆಯದು. ನಮ್ಮ ಹಳ್ಳಿಗಳಲ್ಲಿ ಸಾಕಷ್ಟು ಹಳ್ಳಗಳು ಹರಿತಾ ಇರ್ತಾವ. ಅಂತ ಹಳ್ಳಗಳನ್ನ ಈ ಸಂದರ್ಭದೊಳಗ ನಾವು ನಿಲ್ಲುವಂಗ ಮಾಡಿದೀವಿ ಅಂತಂದ್ರ, ಆ ನೀರನ್ನ ನಾವು ಕಟ್ಟಿ ಹಿಡ್ಕೊಂಡಿವಿ ಅಂತಂದ್ರ, ನಮ್ಮ ಇಡೀ ಹಳ್ಳಿಗೆ ಇರಬಹುದು ಸುತ್ತಮುತ್ತಲಿನ ಹಳ್ಳಿಗೂ ಕೂಡ ಉಪಯೋಗ ಆಗುವಂತದ್ದನ್ನ ನಾವು ನೋಡ್ತಾ ಇದೀವಿ. ಅದರ ಕಡೆ ನಮ್ಮ ಗ್ರಾಮಸ್ಥರು ಲಕ್ಷ ಕೊಡಬೇಕು, ಹಿರಿಯರು ಲಕ್ಷ ಕೊಡಬೇಕು. ಇದು ಒಂದಾಯ್ತು. ಆಮೇಲೆ ವೈಯಕ್ತಿಕವಾಗಿ ನಮ್ಮ ಹೊಲದೊಳಗೆ ನೀರು ನಿಲ್ಲಿಸುವಂತಹದ್ದು, ಆಮೇಲೆ ಬೋರ್ವೆಲ್ಗಳಲ್ಲಿ ನೀರನ್ನು ಎಂಗಿಸುವಂತಹ ಒಂದು ಕೆಲಸ, ರೀಚಾರ್ಜ್ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡಿಕೊಳ್ಳಬೇಕು. ಆಮೇಲೆ ಮಣ್ಣೇನಿರ್ತದ, ಈ ಮಳೆಗಾಲದೊಳಗ ಮಳೆ ನೀರಿನ ಜೊತೆಗೆ ಹರಿದು ಹೋಗುವಂತಹ ಸಾಧ್ಯತೆಗಳು ಬಹಳಷ್ಟು ಇರ್ತಾವ. ರಭಸವಾದಂತಹ ಒಂದು ಮಳೆಗೆ ಹೆಚ್ಚಿನ ಮಣ್ಣು ಸವಕಳಿಯಾಗುವಂತಹದ್ದನ್ನ ನಾವು ನೋಡ್ತಾ ಇದೀವಿ. ಮ್ಯಾಲ್ಮಣ್ಣು ಸವಕಳಿ ಆಯಿತು ಅಂತಂದ್ರ ಅದರಷ್ಟು ದೊಡ್ಡ ದುರಂತ ನಷ್ಟ ಯಾವುದೂ ಇಲ್ಲ ಅಂತ ಹೇಳ್ಬಹುದು. ಮ್ಯಾಲಿನ ಒಂದು 6 ಇಂಚ್ ಮಣ್ಣೇನಿರ್ತದ, ಅದರೊಳಗೆ ಏನು ಪೋಷಕಾಂಶಗಳಿರ್ತಾವ, ಏನು ಸೂಕ್ಷ್ಮಾಣುಜೀವಿಗಳಿರ್ತಾವ, ರೈತನಿಗೆ ಉಪಯುಕ್ತವಾದಂತಹ ಒಂದು ಜೀವಿಗಳಿರ್ತಾವ, ಅವೆಲ್ಲ ಹರ್ಕೊಂಡು ಹೋಗಿ ಬರಡು ಮಣ್ಣು ಉಳಿತದ. ಅದಕ್ಕೆ ಮಣ್ಣಿನ ಸವಕಳಿಯನ್ನ ಯಾವುದೇ ಕಾರಣಕ್ಕೂ ನಾವು ತಡೆ ಹಿಡಿಯುವಂತಹ ಒಂದು ಕೆಲಸವನ್ನ ಮಾಡಬೇಕು. ಅದಕ್ಕೆ ಬದುಗಳ ಮೇಲೆ ಹುಲ್ಲನ್ನು ಹಚ್ಚಿಕೊಳ್ಳುವಂತಹದ್ದು, ಗಿಡಗಳನ್ನು ಹಚ್ಚಿಕೊಳ್ಳುವಂತಹದ್ದು, ಆಮೇಲೆ ಬದುಗಳಿಗಿಂತ ಕಲ್ಲಿನ ಬದುಗಳನ್ನು ಕೂಡ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡಿದ್ರೆ ಆದಷ್ಟು ಮಣ್ಣಿನ ಸವಕಳಿಯನ್ನ ನಾವು ನಿಲ್ಲಿಸಬಹುದು. ಮಣ್ಣಿನ ಸವಕಳಿ ನಿಲ್ಲಿಸುವುದಕ್ಕೆ ಹುಲ್ಲು ಬಹಳ ಉಪಯುಕ್ತವಾದಂತಹ ಒಂದು ಸಸ್ಯ ಅಂತ ಹೇಳಿ ಹೇಳ್ಬಹುದು. ಅದು ಬರೇ ಮಣ್ಣಿನ ಸವಕಳಿ ತಡೆಯೋದು ಅಷ್ಟೇ ಅಲ್ಲ, ಒಳ್ಳೆ ಮೇವಾಗಿ ಕೂಡ ನಮ್ಮ ದನಕರುಗಳಿಗೆ ಉಪಯೋಗ ಆಗ್ತದೆ. ರೈತರು ಈ ಬಗ್ಗೆ ವಿಚಾರ ಮಾಡಬೇಕು. ನಮ್ಮ ದನಕರುಗಳಿಗೆ ಮೇವು ಕೂಡ ಆಗಬೇಕು, ಅದರ ಜೊತೆಗೆ ನಮ್ಮ ನೀರಿನ ಸಂಗ್ರಹ ಆಗಬೇಕು, ಆಮೇಲೆ ಮಣ್ಣು ಕೂಡ ಸವಕಳಿ ಆಗಲಾರದಂಗ ನೋಡಿಕೊಳ್ಬೇಕು. ಈ ಎಲ್ಲ ಕೆಲಸಗಳನ್ನ ಜೀವಂತ ಬದುಗಳು ಮಾಡ್ತಾವೆ. ಜೀವಂತ ಬದು ಅಂತಂದ್ರೆ ಇದೇ ಹೇಳಿದ್ನಲ್ಲ, ಈಗ ಹಸಿರನ್ನ ನಾವು ಬದುಗಳ ಮೇಲೆ ನೆಡಬೇಕು. ಸಸಿಗಳನ್ನ ನೆಡಬಹುದು, ಗಿಡಗಳನ್ನ ನೆಡಬಹುದು, ಹುಲ್ಲನ್ನ ನಾಟಿ ಮಾಡಿಕೊಳ್ಬಹುದು. ಹೀಗೆ ನಮಗೆ ಉಪಯುಕ್ತವಾದಂತಹ ಒಂದು ಸಸ್ಯಗಳನ್ನ ನಾವು ಬದುಗಳ ಮೇಲೆ ಬೆಳಕೊಂಡ್ರೆ ನಮ್ಮ ಬದುಗಳು ಸುರಕ್ಷಿತವಾಗಿರ್ತಾವ, ಗಟ್ಟಿಯಾಗಿರ್ತಾವ, ಆಮೇಲೆ ತೇವಾಂಶ ಯಾವತ್ತೂ ನಮ್ಮ ನೆಲದೊಳಗ ಇರ್ತದ. ಅದಕ್ಕೆ ಯಾವಾಗ ನಮಗ ಮಳೆ ಸಿಗ್ತಾ ಇದೆ, ಯಾವಾಗ ನಮಗ ನೀರು ಸಿಗ್ತಾ ಇದೆ, ಆ ಸಂದರ್ಭದೊಳಗ ನಾವು ಹಿಡ್ಕೊಳ್ಳಿಲ್ಲ ಅಂತಂದ್ರ ಮತ್ತೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡುವಂಗ ಆಗಬಾರದು. ಅದಕ್ಕೆ ಈ ವಿಷಯದ ಕಡೆ ನಾವು ಗಂಭೀರವಾಗಿ ಚಿಂತನೆ ನಡೆಸಬೇಕಾಗಿದೆ ಮತ್ತು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಆತ್ಮೀಯರೇ, ಇಲ್ಲಿ ತನಕ ಕೃತಿಕ ಮಳೆ ನಡೆದಿತ್ತು. ಮೇ 25ಕ್ಕೆ ಕೃತಿಕ ಮಳೆ ನಿರ್ಗಮನ ಆಗಿದೆ. ಹೊಸ ಮಳೆ ರೋಹಿಣಿ ಮೇ 25ಕ್ಕೆ ಪ್ರವೇಶ ಆಗಿದೆ. ರೋಹಿಣಿ ಮಳೆ ಈ ಸಲ ಭರ್ಜರಿಯಾದಂತಹ ಮಳೆ ಸುರಿಸ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ರೋಹಿಣಿ ಮಳೆ ಶುರುವಾತ್ ಕೂಡ ಆಗಿದೆ. ಈ ಅವಧಿಯೊಳಗೆ ಇದು ಬಹಳ ಮುಖ್ಯದ ನೋಡ್ರಿ, ಈ ಅವಧಿಯೊಳಗೆ ನೈಋತ್ಯ ಮುಂಗಾರು ಭಾರತದ ಕರಾವಳಿಯನ್ನ ಸಕಾಲಕ್ಕೆ ಪ್ರವೇಶಿಸಲಿದೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ಪ್ರವೇಶ ಆಗಿದೆ, ಅದು ಕೂಡ ಮೇ 24ನೇ ತಾರೀಕು ಪ್ರವೇಶ ಆಗಿದೆ. ಕರಾವಳಿ ತೀರಕ್ಕೆ 24ನೇ ತಾರೀಕಿಗೆ ಬಂದದ. ಅದರ ಜೊತೆಗೆ ನಮ್ಮ ಭಾಗದೊಳಗೆ ಸಹಿತ ಈಗ ಮುಂಗಾರಿನ ಪ್ರವೇಶ ಆಗ್ಯದ ಅನ್ನುವಂಥದ್ದು ಕರಾರುವಾಕಾದಂತಹ ಒಂದು ಸೂಚನೆಗೆ ಸಾಕ್ಷಿ ಅಂತ ಹೇಳಿ ಹೇಳಬಹುದು. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಹಲವು ಕಡೆ ಕುಂಭದ್ರೋಣ ಮಳೆ ಸಂಭವ ಅದ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ, ಕುಂಭದ್ರೋಣ ಮಳೆಯನ್ನ ನಾವು ಕಾಣುವಂತಹ ಒಂದು ಸೌಭಾಗ್ಯ ಸಿಕ್ಕದ. 3 ಮತ್ತು 4ನೇ ಚರಣಗಳಲ್ಲಿ ದೇಶದ ಕೆಲವು ಭಾಗಗಳಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತದೆ ಅನ್ನುವಂತಹ ಒಂದು ಸೂಚನೆ ಸಿಗ್ತಾ ಇದೆ. ಒಟ್ಟಾರೆಯಾಗಿ ರೋಹಿಣಿ ಮಳೆಯ ಸಂದರ್ಭದೊಳಗೆ ನೈಋತ್ಯ ಮುಂಗಾರು ಚುರುಕಾಗಿರ್ತದೆ ಅನ್ನುವಂತಹ ಸೂಚನೆ ಇಲ್ಲಿ ಸಿಗ್ತಾ ಇದೆ. ರೋಹಿಣಿ ಮಳೆಯ ಸಂದರ್ಭದೊಳಗೆ ದಿನಾಂಕ ಮೇ 26, 28, 30 ಮತ್ತು ಜೂನ್ 1, 2, 3, 6, 7 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ದಿನಾಂಕಗಳನ್ನ ತಾವು ಇನ್ನೊಂದ್ಸಲ ಗಮನಿಸಬೇಕು. ಮೇ 26, 28, 30, ಜೂನ್ 1, 2, 3, 6, 7 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಮೇ 28ರಿಂದ ಬರುವ ಮಂಗಳವಾರ ಜೂನ್ 3ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ನೋಡೋಣ. ಈಗಿನ ಸಮಯದೊಳಗೆ ಬಂಗಾಳಕೊಲ್ಲಿ ಒಳಗೆ ಮತ್ತು ಅರಬ್ಬಿ ಸಮುದ್ರದೊಳಗೆ ಸಾಕಷ್ಟು ವಾತಾವರಣದ ಚಟುವಟಿಕೆಗಳು ನಡೆದಾವ. ವಾಯುಭಾರ ಕುಸಿತ ಆಗುವಂತಹ ಸಂದರ್ಭಗಳು, ಆಮೇಲೆ ಸುಳಿಗಾಳಿಗಳು ಎರಡೂ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂಥ ಸಿಸ್ಟಮ್ಗಳು ಈಗ ನಮಗೆ ಕಾಣಿಸ್ತಾ ಇದ್ದಾವೆ. ಮತ್ತೆ ಮುಂದಿನ ದಿನಗಳಲ್ಲಿ ಸಹಿತ ಅಂಥ ಒಂದು ವಾಯುಭಾರ ಕುಸಿತ ಆಗುವಂತಹ ಲಕ್ಷಣಗಳು ಕೂಡ ಅದಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ವಾರ ಒಳ್ಳೆಯ ಮಳೆಯನ್ನ ನಾವು ಮೊದಲಿನ 3 ದಿನಗಳಲ್ಲಿ ಪಡೆಯಬಹುದಾಗಿದೆ. ಬುಧವಾರ, ಗುರುವಾರ, ಶುಕ್ರವಾರ ಕೆಲವು ಜಿಲ್ಲೆಗಳಲ್ಲಿ ಈ 3 ದಿನಗಳು ಒಳ್ಳೆಯ ಮಳೆಯನ್ನ ನಾವು ಪಡೆಯಬಹುದಾಗಿದೆ. ಆಮೇಲೆ ಮುಂದಿನ ದಿನಗಳು ಅಂದರೆ ಶನಿವಾರ 31ನೇ ತಾರೀಕಿನಿಂದ ಮಂಗಳವಾರ ಜೂನ್ 3ರ ತನಕ ಈ ಅವಧಿಯಾದಲ್ಲ, ಕೆಲವು ಜಿಲ್ಲೆಗಳಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಮತ್ತು ಕೆಲವು ಜಿಲ್ಲೆಗಳಲ್ಲಿ ಒಣ ವಾತಾವರಣ ನಾವು ಈ 4 ದಿನ ನೋಡ್ತಾ ಇದ್ದೀವಿ. ಅಂದ್ರೆ ಈ ವಾರವನ್ನ 2 ಭಾಗಗಳಾಗಿ ನಾವು ವಿಂಗಡಣೆ ಮಾಡಬಹುದು. ಮೊದಲಿನ 3 ದಿನಗಳು ಬುಧವಾರದಿಂದ ಶುಕ್ರವಾರ ತನಕ, 28ನೇ ತಾರೀಕಿನಿಂದ 30ನೇ ತಾರೀಕಿನ ತನಕ ಒಂದು ಭಾಗ, ಆಮೇಲೆ ಶನಿವಾರ 31ರಿಂದ ಜೂನ್ 3 ಮಂಗಳವಾರ ತನಕ ಒಂದು ಭಾಗ. ಮೊದಲೇ ಭಾಗದೊಳಗೆ ಉತ್ತಮವಾದಂತಹ ಒಂದು ಮಳೆಯನ್ನು ನಾವು ಪಡೆಯುವುದಕ್ಕೆ ಸಾಧ್ಯತೆಗಳದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಆಮೇಲಿನ ದಿನಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ, ಒಂದೆರಡು ಜಿಲ್ಲೆಗಳಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇಡೀ ವಾರ ಒಳ್ಳೆ ಮೋಡ ಮುಸುಕಿದಂತಹ ವಾತಾವರಣ ಇರಬಹುದು, ಮೋಡ ಕವಿದಂತಹ ವಾತಾವರಣ ಇರಬಹುದು, ಗುಡುಗು ಮಿಂಚಿನ ವಾತಾವರಣ ಇದ್ದೇ ಇರ್ತದೆ. ನಡು ನಡುವ ಬಿಸಿಲು ಕೂಡ ನಾವು ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಮಳೆಗಾಲದ ಒಂದು ವಾತಾವರಣ ಇರುವಂತಹ ವಾರ ಈ ವಾರ ಅಂತೇಳಿ ಹೇಳಬಹುದು. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 90%, ಗುರುವಾರ 29ನೇ ತಾರೀಕು 85%, ಶುಕ್ರವಾರ 30ನೇ ತಾರೀಕು, ಶುಕ್ರವಾರ ಮೇ 30 ಮತ್ತು ಸೋಮವಾರ ಜೂನ್ 2ನೇ ತಾರೀಕು 50%, ಶನಿವಾರ ಮೇ 31 ಮತ್ತು ರವಿವಾರ ಜೂನ್ 1 ಈ 2 ದಿವಸ 20 ಮತ್ತು ಮಂಗಳವಾರ ಜೂನ್ 3ನೇ ತಾರೀಕು ಶೇಕಡ 45% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗೆ ಮೊದಲಿನ 3 ದಿನಗಳು ಉತ್ತಮ ಮಳೆಯನ್ನ ನಾವು ಪಡೆಯಬಹುದಾಗಿದೆ. ಆಮೇಲಿನ 4 ದಿನಗಳಲ್ಲಿ ಶನಿವಾರದಿಂದ ಮಂಗಳವಾರ ತನಕ ಒಣ ವಾತಾವರಣ ಇರಬಹುದಾಗಿದೆ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 90%, ಗುರುವಾರ 29ನೇ ತಾರೀಕು 80%, ಶುಕ್ರವಾರ 30ನೇ ತಾರೀಕು 65%, ಶನಿವಾರ 31ನೇ ತಾರೀಕು ಅಲ್ಲದೆ ರವಿವಾರ ಜೂನ್ 1ನೇ ತಾರೀಕು 20%, ಸೋಮವಾರ 2ನೇ ತಾರೀಕು 40% ಮತ್ತು ಮಂಗಳವಾರ 3ನೇ ತಾರೀಕು ಶೇಕಡ 30% ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗೆ ಮೊದಲಿನ 3 ದಿನಗಳು ಒಳ್ಳೆ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಆಮೇಲಿನ 4 ದಿನಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 90%, ಗುರುವಾರ 29ನೇ ತಾರೀಕು 85%, ಶುಕ್ರವಾರ 30ನೇ ತಾರೀಕು 60%, ಶನಿವಾರ 31ನೇ ತಾರೀಕು 30%, ರವಿವಾರ 1ನೇ ತಾರೀಕು 25%, ಸೋಮವಾರ 2ನೇ ತಾರೀಕು 50%, ಮತ್ತು ಮಂಗಳವಾರ 3ನೇ ತಾರೀಕು ಶೇಕಡ 45% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಒಳಗೆ ಮೊದಲಿನ 3 ದಿನಗಳು ಉತ್ತಮ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಆಮೇಲೆ ಜೂನ್ 2ನೇ ತಾರೀಕು ಕೂಡ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಉಳಿದ ದಿನಗಳು ಅಂತಂದ್ರೆ ಶನಿವಾರ 31, ರವಿವಾರ 1 ಮತ್ತು ಮಂಗಳವಾರ 3ನೇ ತಾರೀಕು, ಈ 3 ದಿನಗಳು ಒಣ ವಾತಾವರಣ ಇರಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 90%, ಗುರುವಾರ 29ನೇ ತಾರೀಕು 85%, ಶುಕ್ರವಾರ 30ನೇ ತಾರೀಕು 60%, ಶನಿವಾರ 31ನೇ ತಾರೀಕು 20%, ರವಿವಾರ 1ನೇ ತಾರೀಕು 60%, ಸೋಮವಾರ 2 ಮತ್ತು ಮಂಗಳವಾರ 3 ಈ 2 ದಿವಸ ಶೇಕಡ 75% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಕೇವಲ ಶನಿವಾರ 31ನೇ ತಾರೀಕು ಮಾತ್ರ ಒಣ ವಾತಾವರಣ ಇರ್ತದೆ. ಉಳಿದ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳ ಅದಾವ. ಮೊದಲಿನ 3 ದಿನಗಳು ಉತ್ತಮ ಮಳೆಯನ್ನ ಪಡೆಯಬಹುದಾಗಿದೆ. ಆಮೇಲಿನ ದಿನಗಳಲ್ಲಿ ಅಂತಂದ್ರೆ ರವಿವಾರ 1ನೇ ತಾರೀಕಿನಿಂದ ಮಂಗಳವಾರ 3ನೇ ತಾರೀಕಿನ ತನಕ ಹಗುರವಾಗಿ ಮಳೆ ಆಗಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 90%, ಗುರುವಾರ 29ನೇ ತಾರೀಕು 80%, ಶುಕ್ರವಾರ 30ನೇ ತಾರೀಕು 60%, ಶನಿವಾರ 31ನೇ ತಾರೀಕು 30%, ರವಿವಾರ 1ನೇ ತಾರೀಕು 50%, ಸೋಮವಾರ 2ನೇ ತಾರೀಕು 85%, ಮತ್ತು ಮಂಗಳವಾರ 3ನೇ ತಾರೀಕು ಶೇಕಡಾ 80% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಒಳಗ ಶನಿವಾರ ಒಂದು ದಿನ ಬಿಟ್ಟರೆ ಉಳಿದ ಎಲ್ಲ ದಿನಗಳಲ್ಲಿ ನಾವು ಮಳೆಯನ್ನ ನೋಡಬಹುದು. ಮೊದಲಿನ 3 ದಿನಗಳಲ್ಲಿ ಉತ್ತಮ ಮಳೆಯನ್ನ ನಾವು ಪಡಿಬಹುದು. ಆಮೇಲಿನ ದಿನಗಳಲ್ಲಿ ಅಂದರೆ ರವಿವಾರದಿಂದ ಮಂಗಳವಾರ ತನಕ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 90%, ಗುರುವಾರ 29ನೇ ತಾರೀಕು 85%, ಶುಕ್ರವಾರ 30ನೇ ತಾರೀಕು ಅಲ್ಲದೆ ಮಂಗಳವಾರ ಜೂನ್ 3ನೇ ತಾರೀಕು 55%, ಶನಿವಾರ 31ನೇ ತಾರೀಕು 20%, ರವಿವಾರ 1ನೇ ತಾರೀಕು 30%, ಮತ್ತು ಸೋಮವಾರ 2ನೇ ತಾರೀಕು ಶೇಕಡಾ 65% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಮೊದಲಿನ 3 ದಿನಗಳು ಉತ್ತಮ ಮಳೆ, ಆಮೇಲೆ ಸೋಮವಾರ 2ನೇ ತಾರೀಕು ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ರವಿವಾರ 1ನೇ ತಾರೀಕು ಮತ್ತು ಮಂಗಳವಾರ 3ನೇ ತಾರೀಕು ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ ಅನ್ನುವಂತಹ ಒಂದು ಸೂಚನೆ ಯಾದಗಿರಿ ಜಿಲ್ಲೆ ಸಂಬಂಧಪಟ್ಟಂಗ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 90%, ಗುರುವಾರ 29ನೇ ತಾರೀಕು 80%, ಶುಕ್ರವಾರ 30ನೇ ತಾರೀಕು 65%, ಶನಿವಾರ 31, 20%, ರವಿವಾರ 1ನೇ ತಾರೀಕು 30%, ಸೋಮವಾರ 2ನೇ ತಾರೀಕು 75%, ಆಮೇಲೆ ಮಂಗಳವಾರ 3ನೇ ತಾರೀಕು ಶೇಕಡಾ 60% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಒಳಗ ಮೊದಲಿನ 3 ದಿನಗಳಲ್ಲಿ ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಆಮೇಲೆ ಸೋಮವಾರ 2ನೇ ತಾರೀಕು ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು. ಉಳಿದ 3 ದಿನಗಳು 31, 1 ಮತ್ತು 3ನೇ ತಾರೀಕು ಒಣ ವಾತಾವರಣ ಇರಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 28, ಗುರುವಾರ 29, ಈ 2 ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 90%, ಶುಕ್ರವಾರ 30ನೇ ತಾರೀಕು ಅಲ್ಲದೆ ರವಿವಾರ 1ನೇ ತಾರೀಕು 50%, ಶನಿವಾರ 31ನೇ ತಾರೀಕು 20%, ಸೋಮವಾರ 2 ಮತ್ತು ಮಂಗಳವಾರ 3, ಈ 2 ದಿವಸ ಶೇಕಡಾ 75% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಮೊದಲಿನ 2 ದಿನಗಳು ಬುಧವಾರ ಗುರುವಾರ ಉತ್ತಮ ಮಳೆ ಆಗಬಹುದು. ಶುಕ್ರವಾರ ಶನಿವಾರ 30 ಮತ್ತು 31 ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಆಮೇಲೆ ರವಿವಾರ 1ನೇ ತಾರೀಕಿನಿಂದ ಮಂಗಳವಾರ 3ನೇ ತಾರೀಕಿನ ತನಕ 3 ದಿನಗಳವರೆಗೆ ಹಗುರವಾಗಿ ಮಳೆ ಆಗಬಹುದು. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 28, ಗುರುವಾರ 29, ಈ 2 ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 90%, ಶುಕ್ರವಾರ 30 ಮತ್ತು 1ನೇ ತಾರೀಕು ರವಿವಾರ ಈ 2 ದಿವಸ 35, ಶನಿವಾರ 31ನೇ ತಾರೀಕು 15, ಸೋಮವಾರ 2 ಮತ್ತು ಮಂಗಳವಾರ 3, ಈ 2 ದಿವಸ ಶೇಕಡಾ 60% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಮೊದಲಿನ 2 ದಿನಗಳು ಒಳ್ಳೆ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಆಮೇಲೆ ಶುಕ್ರವಾರ ಶನಿವಾರ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಸೋಮವಾರ ಮತ್ತು ಮಂಗಳವಾರ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಇದು ಸೊಲ್ಲಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗಾಯಿತು. ಇನ್ನು ಝೈರಾಬಾದ್ ತಾಲೂಕಿನೊಳಗ ಬುಧವಾರ 28ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡಾ 90%, ಗುರುವಾರ 29ನೇ ತಾರೀಕು 85%, ಶುಕ್ರವಾರ 30ನೇ ತಾರೀಕು 65%, ಶನಿವಾರ 31ನೇ ತಾರೀಕು 25%, ರವಿವಾರ 1ನೇ ತಾರೀಕು 15%, ಸೋಮವಾರ 2ನೇ ತಾರೀಕು 50%, ಮತ್ತು ಮಂಗಳವಾರ 3ನೇ ತಾರೀಕು ಶೇಕಡಾ 40% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಝೈರಾಬಾದ್ ತಾಲೂಕಿನೊಳಗ ಮೊದಲಿನ 3 ದಿನಗಳು ಒಳ್ಳೆಯ ಮಳೆ ನಿರೀಕ್ಷೆ ನಾವು ಮಾಡಬಹುದು. ಆಮೇಲೆ ಶನಿವಾರ 31, ರವಿವಾರ 1, ಮಂಗಳವಾರ 3, ಈ 3 ದಿವಸ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಸೋಮವಾರ 2ನೇ ತಾರೀಕು ಹಗುರವಾಗಿ ಮಳೆ ಆಗಬಹುದು. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳನ್ನು ನಾವು ನೋಡಿದ್ವಿ. ಇದರೊಳಗೆ ಬದಲಾವಣೆಗಳು ಆಗಬಹುದು. ಮತ್ತೊಮ್ಮೆ ತಮಗೆ ನೆನಪು ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ ಈ ವಾರ ಕೂಡ ಒಳ್ಳೆಯ ಮಳೆಯನ್ನು ನಾವು ನೋಡ್ತಾ ಇದ್ದೀವಿ. ಮೊದಲಿನ 3 ದಿನಗಳು ಎಲ್ಲ ಕಡೆ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗ್ತದೆ. ಸಾಧಾರಣದಿಂದ ಉತ್ತಮ ಮಳೆಯನ್ನು ನಾವು ಪಡಿಬಹುದಾಗಿದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಆಮೇಲೆ ಶನಿವಾರದ ನಂತರ ಬಹುತೇಕ ಒಣ ವಾತಾವರಣ ಅನೇಕ ಜಿಲ್ಲೆಗಳಲ್ಲಿ ನಾವು ನೋಡಬಹುದು. ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಹೇಳದಂಗೆ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಇದರೊಳಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ಮತ್ತೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ.

ಕಾಶಿ ಕಲ್ಲೋಳ ತೀರ್ಥ ಕನಿಷ್ಠಾದ ಕೆಳಕ ಕಾಶಿ ಕಲ್ಲೋಳ ತೀರ್ಥ ಕಾಶಿ ಕಲ್ಲೋಳ ತೀರ್ಥ ಪವಿತ್ರದ ಜಳಕ ಮೂರವತ್ತ ನಿಮ್ಮ ಪೂಜಾ ಮೂರವತ್ತ ನಿಮ್ಮ ಪೂಜಾ ಶ್ರೀಯ ಉದಿಯ ತಾಯಿ ಜಗದಂಬನ ಹೇಗೆ ಮಾಡೇರವ್ವ ಪೂರಕ ತಾಯಿ ಜಗದಾಮನ ಹೇಗೆ ಮಾಡದ ತಾಯಿ ಜಗದಾಮನ ಕಬ್ಬ ಬಾಳೆ ತೆಂಗಿನ ಮರವೋ ಕಬ್ಬ ಬಾಳ ತೆಂಗಿನ ಮರವೋ ದೇವಿಯ ಅಂತರಕ ಕಬ್ಬ ಬಾಳೆ ತೆಂಗಿನ ಮರವೋ ಚಂದ್ರ